ಸಂಬಂಧಿಸಿದಂತೆ ಶೇಕಡ 50ರ ರಿಯಾಯಿತಿಯಡಿ ದಂಡ ಪಾವತಿಸಲು ಸರ್ಕಾರ ಮತ್ತೊಮ್ಮೆ ಅವಕಾಶ ಕಲ್ಪಿಸಿದೆ. ಇದೇ 21ರಿಂದ ಡಿಸೆಂಬರ್ 12ರವರೆಗೆ ಈ ರಿಯಾಯಿತಿ ಬಳಸಿಕೊಂಡು ವಾಹನಗಳ ಮಾಲೀಕರು ದಂಡ ಪಾವತಿಸಬಹುದಾಗಿದೆ ಎಂದು ಕೋಲಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನಟೇಶ್ ಆರ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಬಳಿ ನಗರದ ತ್ಯಾಜ್ಯ ನೀರು ಕಾವೇರಿ ನದಿಗೆ ಸೇರುತ್ತಿದೆ. ಈ ಕುರಿತಂತೆ ಪರಿಶೀಲನೆ ನಡೆಸಿದ ಉಪ ಲೋಕಾಯುಕ್ತರು ಸ್ವಯಂ ಪ್ರೇರಿತ ದೂರು ದಾಖಲಿಸಿದ್ದು ಕಾವೇರಿ ನದಿಗೆ ಕೊಳಚೆ ನೀರು ಸೇರಿಸದಂತೆ ಸೂಕ್ತ ಕ್ರಮ ವಹಿಸಿ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಅವರಿಗೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಡ್ಲಘಟ್ಟದಲ್ಲಿ 2,000 ಕೋಟಿ ರೂಪಾಯಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಅವಕಾಶ, ಸಭಾಧ್ಯಕ್ಷ ಯುಟಿ ಖಾದರ್. ವಿದ್ಯುತ್ ಕಳ್ಳತನ, ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗದಂತೆ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸಚಿವ ಕೆಜೆ ಜಾರ್ಜ್ ಸೂಚನೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಮಾಡಿದ ಬಿವೈ ವಿಜಯೇಂದ್ರ, ಸರ್ಕಾರದ ವಿರುದ್ದ ಹೋರಾಟದ ಕಾರ್ಯತಂತ್ರ ಕುರಿತಂತೆ ಚರ್ಚೆ. ಕನ್ನಡಿಗರ ನಿರ್ಲಕ್ಷ್ಯ ಹಿನ್ನೆಲೆ ಕ್ಯಾಬ್ ಚಾಲಕರಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ಸಮಯ ಸರಿಯಾಗಿ 6:50:19. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇದರಲ್ಲಿ ಫಲಸಿರಿ ತೋಟಗಾರಿಕಾ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ತೆಂಗಿನ ಬೆಳೆಯಲ್ಲಿ ಕಾಡುವ ಪ್ರಮುಖ ರೋಗ ಕೀಟಗಳು ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳು ಈ ಕುರಿತಂತೆ ಅರಸೀಕೆರೆಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಎಸ್ಕೆ ಜಗದೀಶ್ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯನ್ನ ಕಾಡತಕ್ಕಂತಹ ಪ್ರಮುಖ ರೋಗ ಹಾಗೂ ಕೀಟಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆಯೂ ಕೂಡ ತೆಂಗನ್ನ ಬೆಳೆಯೋದರಲ್ಲಿ ಒಂದು ಪ್ರಮುಖವಾದಂತಹ ಜಿಲ್ಲೆ. ಇಲ್ಲಿ ವಿಸ್ತೀರ್ಣವೂ ಕೂಡ ಹೆಚ್ಚಾಗಿ ಇದೆ, ಹೆಚ್ಚು ಸಂಖ್ಯೆಯಲ್ಲಿ ತೆಂಗಿನ ತೋಟಗಳಿದ್ದಾವೆ, ತೆಂಗನ್ನ ಬೆಳೆಯಲಾಗ್ತಾ ಇದೆ. ಬೇಸಿಗೆಯಲ್ಲಿ ಒಂದಷ್ಟು ರೋಗ ಮತ್ತು ಕೀಟಗಳು ಇತ್ತೀಚಿನ ದಿವಸಗಳಲ್ಲಿ ಸ್ವಲ್ಪ ಹೆಚ್ಚಾಗಿಯೇ ಕಾಡ್ತಾ ಇದ್ದಾವೆ ತೆಂಗಿನ ಗಿಡಗಳನ್ನು ಅಥವಾ ತೆಂಗಿನ ತೋಟಗಳನ್ನು. ಈ ನಿಟ್ಟಿನಲ್ಲಿ ಈ ಬೇಸಿಗೆ ಸಂದರ್ಭದಲ್ಲಿ ಯಾವೆಲ್ಲ ರೋಗ ಮತ್ತು ಕೀಟಗಳು ತೆಂಗಿನ ಬೆಳೆಯನ್ನು ಬಾಧಿಸಬಹುದು, ಅದನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅರಸೀಕೆರೆಯ ಬೋರನಕೊಪ್ಪಲಿನ ಸಮೀಪ ಇರತಕ್ಕಂತಹ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಡಾಕ್ಟರ್ ಜಗದೀಶ್ ಅವರು. ಜಗದೀಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ತೆಂಗಿಗೆ ಕೂಡ ಇತ್ತೀಚೆಗೆ ಸ್ವಲ್ಪ ಪ್ರಮುಖವಾಗಿ ಮತ್ತು ತುಂಬಾ ಗಂಭೀರವಾಗಿ ಕೆಲವು ರೋಗ ಮತ್ತು ಕೀಟಗಳು ಕಾಡ್ತಾ ಇರೋಂಥದ್ದನ್ನು ನಾವು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಈ ಬೇಸಿಗೆ ಸಂದರ್ಭದಲ್ಲಿ ಯಾವೆಲ್ಲ ರೋಗ ಮತ್ತು ಕೀಟಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ? ಮೊದಲನೇದಾಗಿ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಭಾಗದ ಒಂದು ಪ್ರಮುಖ ಬೆಳೆ ತೆಂಗು. ಹಾಗಾಗಿ ನಾವು ಇಲ್ಲಿಗೆ ಬಾಧಿಸುವಂತಹ ರೋಗ ಮತ್ತು ಕೀಟಗಳ ಬಗ್ಗೆ ಒಂದು ಅನುಭವ ಇದ್ದರೆ ನಾವು ಇವುಗಳ ನಿರ್ವಹಣೆಯನ್ನು ನಾವು ಚೆನ್ನಾಗಿ ಮಾಡಬಹುದು ಅಂತ. ಇದರಲ್ಲಿ ನೀವು ಹೇಳಿದಾಗೆ ರೋಗಗಳು ಸುಮಾರು ನಮ್ಮ ವಾತಾವರಣದ ವೈಪರೀತ್ಯಗಳ ಮೇಲೆ ಕೂಡ ರೋಗಗಳ ಮತ್ತು ಕೀಟಗಳ ಉಲ್ಬಣ ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಪ್ರಮುಖವಾಗಿ ತೆಂಗಿನಲ್ಲಿ ಈ ಭಾಗದಲ್ಲಿ ಹೆಚ್ಚಾಗಿ ಬರುವಂತಹ ರೋಗ ಮತ್ತು ಕೀಟಗಳ ಬಗ್ಗೆ ನಾವು ಮಾಹಿತಿನ ಫಸ್ಟ್ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ರೋಗಗಳನ್ನ ನಾವು ತಿಳ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಈ ರೋಗಗಳು ಹಿಂದಿನ ದಿನಗಳಲ್ಲಿ ಅಷ್ಟು ಇರ್ತಾ ಇರಲಿಲ್ಲ, ಆದರೆ ಈಗಿನ ದಿನಗಳಲ್ಲಿ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊತಾ ಇದಾವೆ. ಆಮೇಲೆ ನಾವು ಎಲ್ಲಿ ಹೋಗ್ತೀವಿ, ಹಾಸನ ಜಿಲ್ಲೆಯ ಇದು ಭಾಗದಲ್ಲಿ ಎಲ್ಲ ರೈತರು ಹೇಳ್ತಾರೆ, ನಮ್ಮ ತಾತನ ಕಾಲದಲ್ಲಿ ಈ ಥರ ಇದ್ದಾಗ ಈ ಥರ ರೋಗ ಇರಲಿಲ್ಲ, ನಾವು ಈ ಥರ ನೋಡ್ತಿರ್ಲಿಲ್ಲ ಈ ಥರ ರೋಗಗಳು, ಈಗಲೇ ಯಾಕೆ ಜಾಸ್ತಿ ಬರ್ತವೆ, ಈ ಥರ ಪ್ರಶ್ನೆಗಳನ್ನ ನಾವು ಸಾಕಷ್ಟು ರೈತರಿಂದ ಕೇಳಿ ಬಂದಿದ್ದೀವಿ. ಆಮೇಲೆ ಅದಕ್ಕೆ ಪರಿಹಾರನೂ ಕೂಡ ನಾವು ಸೂಚಿಸಿ ಬಂದಿದ್ದೀವಿ. ದಯವಿಟ್ಟು ಈ ರೋಗಗಳ ಬಗ್ಗೆ ನಾನು ಏನು ಇವಾಗ ಹೇಳ್ತೀವಿ, ಬಹಳ ಮುಖ್ಯವಾದ ರೋಗ. ಯಾಕೆ ಮುಖ್ಯ ಅಂತ ಹೇಳಿದ್ರೆ ಕಲ್ಪವೃಕ್ಷ ಅನ್ನೋದು ನಾವು ನೋಡಿದಂಗೆ ಒಂದು 60-70-100 ವರ್ಷದ ತನಕ ಬದುಕುವಂತಹ ಗಿಡ. ಈ ರೋಗಗಳು ಒಂದೊಂದು ಮುಖ್ಯವಾದ ರೋಗಗಳು ಈ ಮರನೇ ಕಂಪ್ಲೀಟ್ ಆಗಿ ಸಾಯಿಸ್ಬಿಡ್ತದೆ. ಹಂಗಾಗಿ ಆ ನಿಟ್ಟಿನಲ್ಲಿ ನಾವು ಹೇಳ್ತಿರೋ ರೋಗ ಅಥವಾ ಅದರ ನಿರ್ವಹಣೆ ಬಹಳ ಮುಖ್ಯವಾಗಿರ್ತದೆ. ಅದರಲ್ಲಿ ಮೊದಲನೆಯ ಒಂದು ರೋಗ ಅಂತ ಹೇಳಬಹುದು ಅಂತ ಹೇಳಿದ್ರೆ ಕಾಂಡ ಸೋರುವ ರೋಗ ಅಂತ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಚಂದ್ರಾಯಪಟ್ಟಣ ಭಾಗ ಆಗ್ಬಹುದು ಅಥವಾ ಕೇರ್ಪೇಟೆ ಭಾಗ ಆಗ್ಬಹುದು, ಇತ್ತೀಚೆಗೆ ಇವನ್ ಅರಸೀಕೆರೆ ಭಾಗದಲ್ಲೂ ಕೂಡ, ಆಮೇಲೆ ತುಮಕೂರು ಈ ಭಾಗಗಳಲ್ಲೂ ಕೂಡ ಈ ರೋಗ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಇದು ಏನಕ್ಕೆ ಅಂತ ಹೇಳಿದ್ರೆ, ನಾವು ಮೊದಲನೇದಾಗಿ ನಮ್ಮ ಹಿಂದೆ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅಥವಾ ಹಿಂದೆ ನಾವು ಏನು ಕ್ರಮಗಳನ್ನ ಕೈಗೊಳ್ತಾ ಇದ್ವಿ ಮತ್ತು ಈಗಿನ ನಮ್ಮ ಕ್ರಮಗಳೇನು, ಇದರಲ್ಲಿ ನಾವು ಏನು ಬದಲಾವಣೆ ಮಾಡ್ಕೊಬೇಕು ಅನ್ನೋದನ್ನ ಬಹಳ ಮುಖ್ಯವಾಗಿ ತಿಳ್ಕೊಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಬರೀ ಔಷಧಿಯಿಂದ ಒಂದು ರೋಗನ ಹತೋಟಿಗೆ ಮಾಡುವುದು ಬೇರೆ, ಅದರ ಜೊತೆಗೆ ನಾವು ನಮ್ಮ ಏನು ವಾರ್ಷಿಕ ಚಟುವಟಿಕೆಗಳನ್ನ ಏನು ಮಾಡ್ತೀವಿ ತೆಂಗಿನ ಮೇಂಟೈನ್ ಮಾಡೋಕ್ಕೆ, ಅದರಲ್ಲಿ ನಾವು ಏನು ವ್ಯತ್ಯಾಸ ಮಾಡ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಸೊ ಮೊದಲನೇದಾಗಿ ನಮ್ಮ ಹಿಂದಿನ ಒಂದು ನಮ್ಮ ತಾತನ ಕಾಲದಾಗಬಹುದು ಅಥವಾ ನಮ್ಮ ಹಿಂದಿನ ಏನು ಪೀಳಿಗೆ ಏನಿತ್ತು, ಅವಾಗಲೂ ಕೂಡ ತೆಂಗು ಬಹಳ ಯಥೇಚ್ಛವಾಗಿ ಇಲ್ಲಿ ಬೆಳೀತಾ ಇತ್ತು. ಸಾಮಾನ್ಯವಾಗಿ ನೋಡಿದ್ರೆ ಮಳೆ ಈಗ ಬರೋ ಅಂಥ ಮಳೆ ಬರ್ತಾ ಇರಲಿಲ್ಲ, ಹಿಂದೆ ಬರ್ತಾ ಇತ್ತು ಸ್ವಲ್ಪ. ಅವಾಗಿವಾಗ ಮಳೆಗಾಲದಲ್ಲಿ ಎಷ್ಟು ನಮ್ಮಿಂದ ವಾಡಿಕೆ ಮಳೆ ಅಂತ ಏನು ಹೇಳ್ತೀವಿ ಅಷ್ಟು ಬರ್ತಾ ಇತ್ತು. ಆದರೆ ಈಗಿನ ಸಮಯದಲ್ಲಿ ಈ ವಾತಾವರಣದ ವೈಪರೀತ್ಯದಿಂದ ಒಂದು ಸೀಸನ್ಗೆ ಅಂದರೆ 4 ತಿಂಗಳಿಗೆ ಬರಬೇಕಾಗಿರೋಂಥ ಮಳೆ ಬರೀ 2 ವಾರದಲ್ಲಿ ಬಿದ್ದು ಹೋಗುವಂಥ ಇದನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ನಮ್ಮ ಅಗತ್ಯಕ್ಕಿಂತ ಅತಿಯಾಗಿ 1-2 ದಿನಗಳಲ್ಲಿ ಮಳೆ ಬಿದ್ದುಬಿಟ್ಟು ಹೋದಾಗ ಈ ತೆಂಗಿಗೆ ಒಂದು ತೊಂದರೆಗಳು ಶುರುವಾಗ್ತವೆ. ಆ ತೊಂದರೆಗಳಲ್ಲಿ ಮುಖ್ಯವಾದ ತೊಂದರೆ ಏನು ಅಂತ ಹೇಳಿದ್ರೆ, ಒಂದು ಯಾವಾಗ್ಲೂ ಒಂದು 2 ವಾರ ಅಥವಾ 3 ವಾರ ಸದಾ ಭೂಮಿ ಹಸಿಯಾಗಿದ್ದು ಅಥವಾ ನೀರು ನಿಂತ್ಕೊಳ್ಳೋ ಒಂದು ಸನ್ನಿವೇಶ ಏನಾದರೂ ಬಂದರೆ ಬೇರಿನ ಭಾಗಕ್ಕೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಪ್ರತಿ ಟೈಮನ್ನು ನೀರೊಳಗಡೆ, ಇದು ಭತ್ತಕ್ಕೆ ನೀರು ಬಿಟ್ಟಂಗೆ ನೀರು ನಿಂತ್ಕೊಂಡ್ಬಿಟ್ರೆ ಭತ್ತದ ಬೇರುಗಳು ಏನು ಆಕ್ಸಿಜನ್ ನೀರೊಳಗಡೆ ಕರಗಿರ್ತದೆ ಅದನ್ನ ಎಳ್ಕೊಳ್ಳುವಂತ ಶಕ್ತಿ ಇರುತ್ತೆ. ಆದ್ರೆ ತೆಂಗಿನ ಗಿಡಗಳಿಗೆ ಆ ತರ ಶಕ್ತಿ ಇರೋದಿಲ್ಲ. ಅದ್ರ ಜೊತೆಗೆ ತೆಂಗಿನ ಗಿಡ ಕಂಪ್ಲೀಟ್ ಹಸಿಯಾಗಿ ಮಣ್ಣಿದ್ರೆ ಗಾಳಿಯ ಒಂದು ಸಂಚಾರ ಏನಾಗುತ್ತೆ ಅದು ಆಗೋದಿಲ್ಲ. ಆವಾಗ ಅದು ಉಸಿರು ಕಟ್ಟಂಗಾಗಿ ನಾವೇನು ಸಫೋಕೇಶನ್ ಅಂತ ಹೇಳ್ತೀವಿ ಆ ಥರ ಅನುಭವ ಆಗಿ ಅದು ಸೊರಗಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಬಹಳ ಮುಖ್ಯವಾದ ಕಂಡೀಷನ್, ಇದನ್ನು ನಾವು ತಿಳ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ನಾವು ಅಡಿಕೆಗೆ ನೋಡ್ಬೋದು, ಸಿಕ್ಕಾಪಟ್ಟೆ ಮಳೆ ಬರೋ ಜಾಗದಲ್ಲೇ ಅಡಿಕೆ ನೆಟ್ಟಿರ್ತಾರೆ, ಅದಕ್ಕೂ ಕೂಡ ಒಳ್ಳೆ ಡ್ರೈನೇಜ್ ಕೊಟ್ಟಿರ್ತಾರೆ ಆ ನೀರು ಬಂದರೆ ಕೊಚ್ಚೋಗಂಗೆ ಅಂತ. ಇದರಲ್ಲಿ ನಾವು ತೆಂಗಿಗೆ ನಾವು ನೀರು ನಿಂತ್ಕೊಂತು ಅಂತ ಹೇಳಿದ್ರೆ ಅದು ರೋಗಕ್ಕೆ ತುತ್ತಾಗೋದು ಖಾತ್ರಿನೇ, ಅದು 100% ಇದು ರೋಗಕ್ಕೆ ತುತ್ತಾಗುತ್ತೆ. ಮೊದಲನೇದಾಗಿ ನಾವು ತುಂಬ ಮಳೆ ಬರೋವಂಥ ಏರಿಯಾದಲ್ಲಿ ಅಥವಾ ಆಕಸ್ಮಿಕವಾಗಿಯೂ ಕೂಡ ತುಂಬ ಮಳೆ ಬರೋವಂಥ ಒಂದು ಹಂತದಲ್ಲಿ ನಾವು ಯಾವುದೇ ತೆಂಗಿನ ತೋಟಕ್ಕೂ ಒಳ್ಳೆ ಡ್ರೈನೇಜ್ ಮಾಡಿ ನೀರು ನಿಲ್ದಂಗೆ ತೆಂಗಿನ ಬುಡಗಳಲ್ಲಿ ನಾವು ನೀರು ನಿಲ್ದೇನೆ ಇರೋ ಹಾಗೆ ಒಂದು ವ್ಯವಸ್ಥೆನ ಮಾಡ್ಕೋಬೇಕು. ಇಲ್ಲ ಅಂತೇಳಿದ್ರೆ ಅದು ರೋಗಕ್ಕೆ ನಿಶ್ಚಿತವಾಗಿ ತುತ್ತಾಗುತ್ತೆ. ಎರಡನೇದು ಇನ್ನೊಂದೇನು ಅಂತ ಹೇಳಿದ್ರೆ, ಹಿಂದಿನ ಇದರಲ್ಲಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಮಳೆ ಬಂದಾಗ ಮಳೆ ಕಡಿಮೆ ಬರ್ತಿತ್ತು ಅಂತ ಹೇಳಿದ್ರೆ ತೊಟ್ಲು ಥರ ಮಾಡಿಬಿಟ್ಟು ಅಥವಾ ಆ ತೋಟಕ್ಕೇನೆ ಬಂಡ್ಗಳು ಮಾಡಿಬಿಟ್ಟು ನೀರು ನಿಂತ್ಕೊಳ್ಳಿ ನೀರು ಇಳಿಲಿ ವರ್ಷ ಪೂರ್ತಿ ತನುವಾಗಿರ್ತದೆ ತೋಟ ಅಂತ ನೋಡ್ತಾ ಇದ್ರು. ಆದರೆ ಇವಾಗ ಆ ಥರ ಮಾಡೋಕ್ಕಾಗಲ್ಲ. ಇವಾಗ ಏನಾರು ಆ ಥರ ಮಾಡಿದ್ವಿ ಅಂತ ಹೇಳಿದ್ರೆ, ಈ ಥರ ಒಂದೇ ಸೀಸನಲ್ಲಿ ಬರೋ ಮಳೆ ಹೆಚ್ಚಿಗೆ ಬಂತು ಅಂತ ಹೇಳಿದ್ರೆ ಮರಗಳು ಸಾಯಕ್ಕೆ ಸ್ಟಾರ್ಟ್ ಆಗ್ತವೆ. ಇದಕ್ಕಾಗಿ ನಾನು ಹೇಳೋದೇನು ಅಂತೇಳಿದ್ರೆ, ನಾವು ಮಣ್ಣಿನಲ್ಲಿ ನೀರನ್ನು ಎಷ್ಟು ಕೊಡಬೇಕು ಅಥವಾ ಎಷ್ಟು ಕೊಡಬಾರ್ದು ಇದ್ರ ಬಗ್ಗೆ ಗಮನ ಹರಿಸೋದು ಬಹಳ ಮುಖ್ಯ. ಯಾವುದೇ ಕಾರಣಕ್ಕಾಗಲಿ ಯಾವುದೇ ತೋಟದಲ್ಲಾಗಲಿ ನೀರು ನಿಲ್ಲ ಹಾಗೆ ನಾವು ನೋಡ್ಕೊಳ್ಳೋದು. ಈ ಸೊರಗು ರೋಗದಿಂದ ನಿರ್ವಹಣೆ ಕ್ರಮದಲ್ಲಿ ಇದು ಬಹಳ ಮುಖ್ಯ. ಅಂದರೆ ಬಸಿಗಾಲುವೆಯನ್ನು ತೋಡುವಂಥದ್ದಾಗ್ಬೋದು. ಆಮೇಲೆ ಇನ್ನೊಂದು ಇತ್ತೀಚೆಗೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಜನರು ಏನು ಅಂತ ಹೇಳಿದ್ರೆ ಮೊದಲು ಮಳೆ ಮೇಲೆ ಡಿಪೆಂಡ್ ಆಗಿರ್ತಿದ್ರು, ಈಗ ಹಂಗಾಗಲ್ಲ, ತುಂಬ ಅನುಕೂಲಸ್ಥರಾಗಿದ್ದಾರೆ. ಬೋರ್ ತೆಗೆಸ್ಬಿಟ್ಟು ಬೋರಲ್ಲಿ ಸುಮಾರು ಕಡೆ ನಾನು ಹೋಗಿ ನೋಡೀನಿ, ತುಮಕೂರು ಈ ಕಡೆ ಬಾರ್ಡರ್ಲಿ ಎರಡೆರಡು ದಿನ ಮೂರು ದಿನ ನೀರನ್ನ ಹಾಗೆ ಕಟ್ಬಿಡೋದು. ನಮ್ಗೇನು ತೊಂದರೆ ಇಲ್ಲ ಸರ್, ನಾವು ಆರಾಮಾಗಿದ್ದೀವಿ, ಹೊಸದಾಗಿ ಬೋರ್ ಹಾಕ್ಸಿದ್ದೀವಿ, ಗಿಡಗಳು ಸಫರ್ ಆಗಬಾರ್ದು ಅಂತ. ಈ ಅತಿಯಾದ ಏನು ನಿರ್ವಹಣೆ ಅದು ಅಂತ ಏನು ಹೇಳ್ತೀವಿ, ಅಥವಾ ಅತಿಯಾದ ಪ್ರೀತಿ, ಗಿಡಗಳ ಮೇಲೆ ಜಾಸ್ತಿ ನೀರು ಕೊಟ್ಬಿಟ್ರೆ ಚೆನ್ನಾಗಿ ಬಂದ್ಬಿಡುತ್ತೆ, ತಪ್ಪು. ಯಾವುದೇ ಕಾರಣಕ್ಕೂ ನೀವು ಬೋರ್ನಾರು ಹಾಕಿಸ್ಕೊಂಡಿರಿ, ಏನಾದ್ರು ಹಾಕಿಸ್ಕೊಂಡಿರಿ, ಯಾವುದೇ ಕಾರಣಕ್ಕೂ ಮರದ ಬುಡದಲ್ಲಿ ನೀರು ನಿಲ್ಲಬಾರ್ದು. ಇದು ಬಹಳ ಮುಖ್ಯವಾದಂಥದ್ದು. ಈ ಥರ ಏನಾದರೂ ನೀರು ನಿಲ್ಲಕ್ಕೆ ಸ್ಟಾರ್ಟ್ ಆದರೆ ನಾವು ಆ ಮರನ ಕಳ್ಕೋಬೇಕಾಗ್ತದೆ, ಉಸಿರಾಟಕ್ಕೆ ತೊಂದರೆ ಆಗಿ. ಸೊ ಅದಲ್ಲದೇ ಇನ್ನೊಂದು ಪ್ರಾಕ್ಟೀಸ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಇದು ಬಹಳ ಮುಖ್ಯವಾದ, ಇದು ಗೋಡ್ ಮಣ್ಣನ್ನು ತಗೊಂಡ್ಬಿಟ್ಟು ನಮ್ಮ ತೋಟಗಳಿಗೆ ಹೊಡೆದ್ಬಿಟ್ರೆ ಗಿಡ ಚೆನ್ನಾಗಾಗುತ್ತೆ ಅಥವಾ ಮಣ್ಣು ತುಂಬ ಉತ್ತಮ ಆಗುತ್ತೆ ಅಂತ. ದಯವಿಟ್ಟು ನಾನು ಎಲ್ಲ ರೈತರಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈ ಪ್ರಾಕ್ಟೀಸನ್ನು ನೀವು ತಪ್ಪಿಸ್ಬೇಕು. ಇದು ಒಳ್ಳೆ ಪ್ರಾಕ್ಟೀಸ್ ಅಲ್ಲ. ಇದು ಏನಕ್ಕೆ ಅಂತ ಹೇಳಿದ್ರೆ, ಎಲ್ಲೇ ಆಗಲಿ ಕೆರೆಗೋಡು ಇರ್ಬೋದು, ಇಂಥದ್ರಲ್ಲಿ ಜಿಗಟು ಮಣ್ಣು ಜಾಸ್ತಿ ಇರ್ತದೆ ಅಥವಾ ಆ ಭಾಗದಲ್ಲಿ ಎಲ್ಲ ಲವಣಗಳು ಮಿಶ್ರಣ ಆಗಿ ಆ ನೀರಿನಲ್ಲಿ ಲವಣದ ಅಂಶ ಜಾಸ್ತಿ ಇರ್ತದೆ, ಆ ಮಣ್ಣಿನಲ್ಲಿ ಲವಣದ ಅಂಶ ಜಾಸ್ತಿ ಇರ್ತದೆ. ಅಂದರೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಈ ಪಿ ಹೆಚ್ ಲೆವೆಲ್ ಏನಿರ್ತದೆ ಅದು ಹೆಚ್ಚು ಕಡಿಮೆ ಇರ್ತದೆ. ನಮಗೆ ಅದರ ಗೋಡು ಮಣ್ಣಿನ ಏನು ಒಂದು ಶಕ್ತಿ ಏನಿದೆ, ಅದರ ಪಿ ಹೆಚ್ ಏನಿದೆ ಏನು ಗೊತ್ತಿಲ್ಲದೇ ನಾವು ಅದನ್ನು ಡೈರೆಕ್ಟಾಗಿ ನಮ್ಮ ತೋಟಗಳಿಗೆ ತಗೊಂಡ್ಬಂದು ಹಾಕೋದ್ರಿಂದ ಆ ಮಣ್ಣಿನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆ ನಮಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಇಲ್ಲ, ಹಿಂದೆ ಎಲ್ಲ ಆಗ್ತಾ ಇದ್ರು, ನಮ್ಮ ತಾತನ ಕಾಲದಿಂದಲೂ ಚೆನ್ನಾಗಿ ಬರ್ತಾ ಇತ್ತು ಅಂತ ಕೇಳ್ತಾ ಇದ್ರು ರೈತರುಗಳು. ಹೌದು, ಹಿಂದೆ ಆಗ್ತಾ ಇದ್ರು, ಹಿಂದೆ ಏನೊಂದೊಂದು ಸ್ವಲ್ಪ ಅಬ್ಬಬ್ಬ ಅಂತ ಹೇಳಿದ್ರೆ ಎರಡು ಗಾಡಿ ಮೂರು ಗಾಡಿ ಮಣ್ಣು ಸಿಗ್ತಾ ಇತ್ತು. ನೀವು ಒಂದು ಕೆ ಜಿ ಮಣ್ಣಿಗೆ ಅಬ್ಬಬ್ಬ ಅಂದರೆ ಒಂದು ಕಾಲು ಕೆ ಜಿ, ಕಾಲು ಕೆ ಜಿನೂ ಇಲ್ಲ, ಇನ್ನೂ ಕಡಿಮೆ ಅಷ್ಟು ಮಣ್ಣು ಸೇರಿಸ್ತಾ ಇದ್ರಿ. ಅಂದರೆ ಅವಾಗ ಮಣ್ಣು ಸೇರಿಸೋದ್ರಿಂದ ಅಂಥ ಏನು ತೊಂದರೆಗಳಾಗ, ಕಡಿಮೆ ಪ್ರಮಾಣದ ಮಣ್ಣು ಸೇರಿಸ್ತಾ ಇದ್ರಿ. ಆದರೆ ಇತ್ತೀಚಿನ ಯುಗದಲ್ಲಿ ಆ ಥರ ಆಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಜೆ ಸಿ ಬಿಗಳು ಬಂದಿದ್ದಾವೆ, ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ, ಹಂಗಾಗಿ ಹೆಚ್ಚಿನ ಮಣ್ಣನ್ನು ಲೋಡ್ ಗಟ್ಟಲೆ ಹಾಕ್ತಾರೆ. ಇದೇನಾಗುತ್ತೆ ಅಂತ ಹೇಳಿದ್ರೆ, ಮಣ್ಣಿನ ಮೇಲ್ಪದರ ಏನಿರ್ತದೆ ಅದರಿಂದ 2 ಮೀಟರ್ ಕೆಳಗಡೆ ಮಾತ್ರ ಬೇರಿರ್ತದೆ. 2 ಮೀಟರ್ ಅಗಲ ಮತ್ತು 2 ಮೀಟರ್ ಆಳ ಮಾತ್ರ ಈ ತೆಂಗಿನ ಬೇರುಗಳಿರ್ತದೆ. ಅಷ್ಟರಲ್ಲೇ ಅದು ಮೇಲ್ಗಡೆ ಬಂದು ಉಸಿರಾಡಲೇಬೇಕು, ಕೆಳಗಡೆ ಇರೋ ನೀರನ್ನು ಎಳ್ಕೊಬೇಕು. ಆ ಥರ 2 ಕೆಲಸನೂ ಮಾಡ್ತಾ ಇರ್ತದೆ. ಅಂತಲ್ಲಿ ನೀವು ಒಂದೊಂದೇ ಲೇಯರ್ಗಳನ್ನ, ಒಂದೊಂದೇ ಪದರದ ಮಣ್ಣನ್ನ ನೀವು ಏರ್ತಾ ಹೋದಷ್ಟು ಬೇರುಗಳಿಗೆ ಉಸಿರಾಡೋಕ್ಕೆ ತೊಂದರೆ ಆಗ್ತದೆ. ಅದೇ ಥರ ನೀವು ನೀರನ್ನೇನಾದ್ರು ಕೊಟ್ಟರೆ ಅದರಲ್ಲಿ ಜೌಗು ಅಂಶ ಜಾಸ್ತಿ ಇದ್ರೆ ಆ ಮಣ್ಣಿನಲ್ಲಿ, ಅಥವಾ ಜೇಡಿ ಮಣ್ಣಂತ ಮಣ್ಣಿನ ಸೇರಿಸಿದ್ರೆ ಅದು ತುಂಬಾ ಕಾಲಗಳ ತನಕ ನೀರನ್ನ ಹಾಗೆ ಇಟ್ಟುಕೊಂಡು ಒಣಗಕ್ಕೆ ಬಿಡೋದಿಲ್ಲ, ಆವಾಗ ಗಿಡದ ಬೇರುಗಳಿಗೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ಅವಾಗ ಕೂಡ ಈ ರೋಗ, ಯಾವಾಗ ಉಸಿರಾಟಕ್ಕೆ ತೊಂದರೆ ಆಗ್ತದೆ ಗಿಡಕ್ಕೆ, ಅದು ಸ್ಟ್ರೆಸ್ ಒಳಗಾಗ್ತದೆ ಅಥವಾ ಒಂದು ತೊಂದರೆಗೆ ಒಳಗಾದಾಗ ಈ ರೋಗ ಅದನ್ನ ಭಾರಿ ಬೇಗ ಹಾಳು ಮಾಡಿಬಿಡ್ತದೆ. ಸೊ ಇಷ್ಟನ್ನ ನಾನು ರೈತರಲ್ಲಿ ಕೇಳ್ಕೊಳ್ಳೋದು. ಒಂದು, ನೀವು ಯಾವುದೇ ಕಾರಣಕ್ಕೆ ನೀರಿನಿಲ್ಲ ಅಂತ ಒಂದು ವ್ಯವಸ್ಥೆನೆ ಮಾಡಬಾರ್ದು. ನೀರನ್ನ ಕೊಚ್ಚಿ ಹೋಗಿ ಅಥವಾ ನೀರನ್ನ ಬಸಿದು ಹೋಗುವಂತ ಒಂದು ವ್ಯವಸ್ಥೆ ಮಾಡ್ಕೊಬೇಕು. ಆಮೇಲೆ ಯಾವುದೇ ಕಾರಣಕ್ಕೆ ಆಲ್ರೆಡಿ ಈ ತೋಟ ಚೆನ್ನಾಗಿದೆ ಅಂತೇಳಿ ಅದಕ್ಕೆ ಮಣ್ಣು ಹಾಕುವಂತ ಒಂದು ಪ್ರಯತ್ನ ಮಾಡಕ್ ಹೋಗ್ಬಿಡಿ. ಇದನ್ನು ನಾನು ರೈತರ ಹತ್ರ ಕಳಕಳಿಯಿಂದ ಕೇಳ್ಕೋತೀನಿ. ಈ ತರ ಆದಾಗ ರೋಗ ಆಗೋಗ್ಬಿಡ್ತದೆ. ಉಸಿರಾಟಕ್ಕೆ ತೊಂದರೆ ಆಯ್ತು ಅಂತ ಹೇಳಿದಾಗ, ಅಥವಾ ನೀರು ತುಂಬಿಕೊಂಡು ತೊಂದರೆ ಆಯ್ತು ಅಂತ, ಇನ್ನೇನೋ ಸಮಸ್ಯೆಯಿಂದ ರೋಗ ಬಂತು ಅಂತ ಹೇಳಿದ್ರೆ, ಈ ರೋಗದಿಂದ ಮರದ ಕಾಂಡದಿಂದ ಕೆಂಪು ಒಂದು ರಸ ಸೋರಕ್ ಸ್ಟಾರ್ಟ್ ಆಗ್ತದೆ. ಇದು ಮುಖ್ಯ ಲಕ್ಷಣ. ಈ ಲಕ್ಷಣನ ಗುರುತಿಸಿದ ತಕ್ಷಣ ಅದು ಆಲ್ರೆಡಿ ಡ್ಯಾಮೇಜ್ ಆಗಿದೆ ಅಂತ. ಆ ಭಾಗದ ಏನು ಸ್ಟೆಮ್ ಅಂತ ಏನು ಹೇಳ್ತೀವಿ, ಅಥವಾ ಕಾಂಡ ಭಾಗದಿಂದ ಕೆಂಪು ರಸ ಹೊರಗಡೆ ಬರ್ತದೆ ಅಂತ ಹೇಳಿದ್ರೆ ಆಲ್ರೆಡಿ ಮರ ಡ್ಯಾಮೇಜ್ ಆಗುತ್ತೆ. ನೀವು ಆವಾಗ ಉಳಿಸ್ಕೊಳ್ಳೋಕೆ ಕಷ್ಟ ಆಗ್ತಾ ಹೋಗ್ತದೆ. ಅಥವಾ ಆ ರಸ ಇನ್ನೂ ಹರಿದು ತುಂಬಾ ಮೇಲ್ಭಾಗದಿಂದ ರಸ ಹರಿಯಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಅದು ತುಂಬಾ ಡ್ಯಾಮೇಜ್, ಅಂತದನ್ನ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತದೆ. ಸೊ ನಮಗೆ ಸಾಮಾನ್ಯವಾಗಿ ಫೀಲ್ಡಲ್ಲಿ ಹೋಗಿ ನೋಡಿದಾಗ ನಮಗೆ ಸಿಗೋದು ಆಲ್ರೆಡಿ ಕೆಂಪು ರಸ ಹರಿತಾ ಇರೋ ಅಂಥದ್ದು. ಅಲ್ಲಿ ತನಕ ನಾವು ಸುಮ್ಮನೆ ಇದ್ಬಿಡ್ತೀವಿ, ಯಾಕಂತ ಹೇಳಿದ್ರೆ ನಮ್ಗೆ ಅಲ್ಲಿ ತನಕ ಏನು ರೋಗ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತ ಹೇಳಿದ್ರೆ, ಕಾಂಡ ಡ್ಯಾಮೇಜ್ ಆದಮೇಲೆ ಅದು ರಿಪೇರಿ ಆಗೋದು ತುಂಬ ಕಷ್ಟ. ಕಾಂಡದಲ್ಲಿ ಸುರಿಯುವಂಥ ಆ ಕೆಂಪು ರಸ ಏನಿರ್ತದೆ, ಆ ರಸ ಏನು ಅಂತ ಹೇಳಿದ್ರೆ, ಗಿಡ ದ್ಯುತಿ ಸಂಸ್ಲೇಷಣೆ ಮಾಡಿ ಅದಕ್ಕೆ ಉತ್ಪತ್ತಿ ಮಾಡಿಕೊಂಡಿರೋ ಆಹಾರನ ಬೇರೆ ಕಳಿಸ್ತಾ ಇರ್ತದೆ. ಬೇರೆ ಕಳಿಸೋ ಅಂತ ಸಮಯದಲ್ಲಿ ಬೇರೆ ಡ್ಯಾಮೇಜ್ ಆಗಿ ಅಥವಾ ಮಧ್ಯದಲ್ಲಿರುವಂತಹ ಕಾಂಡದಲ್ಲಿರುವಂತಹ ಒಂದು ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಏನು ಹೇಳ್ತೀವಿ, ಅವುಗಳು ಡ್ಯಾಮೇಜ್ ಆದಾಗ ಆ ರಸ ಕೆಳಗಡೆ ಬೇರೆ ಹೋಗಕ್ಕಾಗ್ದೇ ಅಲ್ಲೇ ಹೊಡೆದು ಹೊರಗಡೆ ಸುರಿಯಕ್ಕೆ ಶುರು ಆಗುತ್ತೆ ಅಂತ. ಯಾವಾಗ ಆ ಏನು ಊಟ ಅಂತ ಏನು ಹೇಳ್ತೀವಿ ಅಥವಾ ಏನು ಗಿಡ ತಯಾರಿಸ್ಕೊಂಡಿರುವಂತಹ ಪೋಷಕಾಂಶ ಬೇರೆ ಬರಲಿಲ್ಲ ಅಂದ ತಕ್ಷಣ ಬೇರೆ ಡೆವಲಪ್ ಆಗಲ್ಲ, ಬೇರೆ ಕ್ರಮೇಣ ಕೊಳಿತಾ ಹೋಗುತ್ತೆ. ಯಾಕಂದ್ರೆ ಅದಕ್ಕೆ ಊಟನೇ ಇಲ್ಲ, ಉಸಿರಾಡಕ್ಕೆ ನೀವು ಬಿಡ್ತಾ ಇಲ್ಲ, ನೀರು ತುಂಬಿಸಿದ್ರ ಅಥವಾ ಮಣ್ಣು ಏರ್ ಹಾಕ್ಬಿಟ್ಟಿದ್ದೀರ, ಹಂಗಾದ್ಮೇಲೆ ಬೇರಿಗೆ ಯಾವುದೇ ತರಹದ ಊಟ ಸಿಗೋದಿಲ್ಲ, ಕೊಳಿಯಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಯಾವಾಗ ಆ ರಸ ಕಾಂಡದಿಂದ ಹೊರಗಡೆ ಬರ್ತದೆ ಅದಕ್ಕಿಂತ ಮುಂಚೆ ಏನಾದರೂ ಲಕ್ಷಣಗಳಿದ್ರೆ ನಾವು ಗುರುತಿಸ್ಬಿಟ್ಟು ಅದನ್ನು ಸರಿ ಮಾಡಬಹುದಾ ಅನ್ನೋದು ಬಹಳ ಮುಖ್ಯ. ಸೊ ಈ ಲಕ್ಷಣಗಳನ್ನ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಕಾಂಡ ಸೋರಕ್ಕಿಂತ ಮುಂಚೆ ಆ ತೋಟದಲ್ಲಿ ಏನಾದರೂ ರೋಗ ಲಕ್ಷಣಗಳಿದೆಯಾ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಅದಕ್ಕಾಗಿ ನಾನೊಂದು ಎರಡು ಮೂರು ಲಕ್ಷಣಗಳನ್ನ ಹೇಳ್ತೀನಿ, ಅದನ್ನು ಭಾರಿ ಚೆನ್ನಾಗಿ ನಾವು ನೆನಪಿನಲ್ಲಿ ಇಟ್ಕೊಬೇಕು ರೈತರುಗಳು. ಇಲ್ಲ ಅಂತ ಹೇಳಿದ್ರೆ ನಾವು ರೋಗ ಬಂದು ರೋಗ ನಿರ್ವಹಣೆ ಮಾಡಿ ತುಂಬಾ ಕಷ್ಟ ಆಗುತ್ತೆ. ಸೊ ಮೊದಲನೇ ಒಂದು ಲಕ್ಷಣ ಏನು ಅಂತ ಹೇಳಿದ್ರೆ ನಮ್ಮ ತೋಟದಲ್ಲಿ ತೆಂಗಿನ ಗಿಡಗಳು ಗರಿಗಳು ಒಣಗಿರ್ತವೆ, ಆದ್ರೆ ಅದು ಕೆಳಗಡೆ ಬೀಳಲಿಲ್ಲ, ಅಲ್ಲೇ ಕಚ್ಕೊಂಡು ಗಿಡದಲ್ಲೇನೆ ಹಾಗೆ ಉಳ್ಕೊಂಡಿರ್ತದೆ. ಇದು ಬಹಳ ಮುಖ್ಯವಾದ ಒಂದು ರೋಗ ಶುರುವಾಗೋಕ್ಕಿಂತ ಮುಂಚೆ ಇರುವಂತಹ ಲಕ್ಷಣ. ಗರಿ ಒಣಗಿರ್ತದೆ ಆದ್ರೆ ಬೀಳಲಿಲ್ಲ, ಅಲ್ಲೇ ಕಚ್ಕೊಂಡಿರ್ತದೆ. ಈ ತರ ಒಂದು ಎರಡು ಮೂರು ಗಿಡಗಳಿಗೆ ಆಗ್ತಿದೆ ಅಂದಾಗಲೇ ನಾವು ಎಚ್ಚೆತ್ಕೊಬೇಕು. ಅವು ಈ ತರ ಗರಿ ಬೀಳ್ತಾ ಇಲ್ಲ ಅಂತ ಅಂದಾಗ ಇದು ಇನ್ಫೆಕ್ಷನ್ ಆಗ ಸಮಸ್ಯೆ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಅವಾಗಲೇ ನಾವು ಇಮಿಡಿಯೇಟ್ ಆಗಿ ಯಾವುದು ಗೊಬ್ಬರಗಳು ಏನು ಇರಲಿಲ್ಲ ಅಂತ ಹೇಳಿದ್ರು ಕೊಟ್ಟಿಗೆ ಗೊಬ್ಬರ ಮಾತ್ರ ತೆಂಗು ಬೆಳೆಯವರು ಹಾಕಲೇಬೇಕು. ಅದ್ರ ಜೊತೆಗೆ ಕನಿಷ್ಠ ಒಂದು ಎರಡು ಕೆ ಜಿಯಷ್ಟು ಬೇವಿನ ಹಿಂಡಿ ಪ್ರತಿ ಗಿಡಕ್ಕೆ, 5 ಕೆಜಿ ತನಕನೂ ಕೊಡ್ಬೋದು ಅನುಕೂಲಸ್ಥರು, 5 ಕೆಜಿ ತನಕನೂ ಒಂದು ಗಿಡಕ್ಕೆ ಬೇವಿನ ಹಿಂಡಿ 5 ಕೆಜಿಯಷ್ಟು ಕೊಡಿ. ಇಲ್ಲ ಅಂದ್ರೂ ಕನಿಷ್ಠ 2 ಕೆಜಿನಾದ್ರೂ ಬೇವಿನ ಹಿಂಡಿ ನಾವು ಆ ಹಂತದಲ್ಲಿ ಗಿಡಗಳಿಗೆ ನಾವು ಕುಟಿಗೆ ಗೊಬ್ಬರ ಜೊತೆ ಬದುಕಿಸಿದ್ರೆ ಆದಷ್ಟು ಮುಂದಿನ ಏನು ಇನ್ಫೆಕ್ಷನ್ ಇರ್ತದೆ ಅಥವಾ ಮುಂದಿನ ರೋಗ ಏನು ಹರಡ ಅಂತದನ್ನ ನಾವು ತಪ್ಪಿಸ್ಬೋದು. ಇದು ನಾವು ಸಾಮಾನ್ಯ ಬೇವಿನ ಹಿಂಡಿ ಕುಟಿಗೆ ಗೊಬ್ಬರದಿಂದಲೇ ನಾವು ರೋಗನ ಆಲ್ಮೋಸ್ಟ್ ಹತೋಟಿ ಮಾಡೋ ಅಂತ ಒಂದು ಕ್ರಮ. ಯಾವಾಗ ರಸ ಹೊರಗಡೆ ಬರಕ್ ಸ್ಟಾರ್ಟ್ ಆಗ್ತದೆ ಅವಾಗ ನಾವು ಒಂದು ರಾಸಾಯನಿಕ ಏನು ಔಷಧಿಗಳನ್ನ ನಾವು ಬಳಸಿ ನಾವು ಇದ್ ಮಾಡಬೇಕಾಗ್ತದೆ. ಸೊ ನಾವು ಅದಂಗ ಹಂಗಾಗ್ತಿದ ತಕ್ಷಣ ನಾವು ನೀರಿನ ನಿರ್ವಹಣೆ ಬಗ್ಗೆ ಮಣ್ಣಿನ ನಿರ್ವಹಣೆ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗ್ತದೆ. ನೋಡಿ, ಯಾವಾಗ ಉಸಿರಾಡಕ್ಕಾಗಲ್ಲ ಅಂತ ಹೇಳ್ತೀವಿ, ಇಲ್ಲ ನೀರು ತುಂಬಿಕೊಂಡಿರ್ತದೆ ಅಥವಾ ಮಣ್ಣು ಗಟ್ಟಿಯಾಗಿರ್ತದೆ. ಸೊ ನೀರು ತುಂಬಿಕೊಂಡಿದ್ದಾಗ ಡ್ರೈನೇಜ್ ಕೊಡಬೇಕಾಗ್ತದೆ. ಮಣ್ಣು ಗಟ್ಟಿಯಾಗಿದ್ದಾಗ ನಮ್ಮ ಕೈಯಲ್ಲಿ ಎಷ್ಟು ಆಗ್ತದೋ ಅಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿನ ಜೊತೆ ಮಿಶ್ರಣ ಮಾಡಬೇಕು. ಆವಾಗ ಏನು ರಂಧ್ರಗಳಿರ್ತದೆ ಮಣ್ಣಿನ ಒಳಗಡೆ, ಮೈಕ್ರೋಪೋರ್ಸ್ ಮ್ಯಾಕ್ರೋಪೋರ್ಸ್ ಅಂತ ಏನು ಹೇಳ್ತೀವಿ, ಅವು ಹಿಗ್ಗಿ ಕೊಟ್ಟಿಗೆ ಗೊಬ್ಬರ ಅಲ್ಲಿಗೆಲ್ಲ ಹೋದಾಗ ಮೈಕ್ರೋಬಿಯಲ್ ಲೋಡ್ ಜಾಸ್ತಿ ಆದಾಗ ಚೆನ್ನಾಗಿ ಇದಾದಾಗ ಉಸಿರಾಡೋಕ್ಕೆ ಅವು ಅವಕಾಶ ಮಾಡಿಕೊಡ್ತವೆ. ಹಂಗಾಗಿ ಕೊಟ್ಟಿಗೆ ಗೊಬ್ಬರನ ಈ ಥರ ಉಸಿರಾಡಕ್ಕೆ ಆಗದಿರೋಂಥ ಮಣ್ಣುಗಳಲ್ಲಿ ನಾವು ಜಾಸ್ತಿ ಯೂಸ್ ಮಾಡಿದಷ್ಟು ಮಣ್ಣಿನ ಪೊರಾಸಿಟಿ ಅಂತ ಹೇಳ್ತೀವಿ ಅಥವಾ ಮಣ್ಣಿನಲ್ಲಿರುವ ರಂಧ್ರಗಳು ಜಾಸ್ತಿಯಾಗಿ ಬೇರಿಗೆ ಉಸಿರಾಡಕ್ಕೆ ಅನುಕೂಲ ಆಗುತ್ತೆ. ಸೊ ಇದಾದ ನಂತರ ನಾವು, ಇಲ್ಲ ಸರ್ ಆಲ್ರೆಡಿ ನಮಗೆ ಗರಿಗಳಾಗಲೇ ಒಣಗಿ ಅಂಟ್ಕೊಂಡಿರೋದಷ್ಟೇ ಅಲ್ಲ, ಒಂದು ಸ್ಟೆಮ್ ಬ್ಲೀಡಿಂಗ್ ಅಂತ ಏನು ಹೇಳ್ತೀವಿ ಅಥವಾ ರಸ ಸೋರೋದು ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ನಿಮ್ಗೆ ಅನ್ನಿಸ್ತು ಅಂತ ಹೇಳಿದ್ರೆ, ಆವಾಗ ನಾವು ಬಹಳ ಮುಖ್ಯವಾಗಿ ಮರದಲ್ಲಿರೋ ಅಂಥ ಬೇರನ್ನು ನಾವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಆ ಬೇರಿಗೆ ನಾವು ಕೆಮಿಕಲ್ನ ಕಟ್ಟಿ ಆ ಕೆಮಿಕಲ್ ಔಷಧಿ ಗಿಡಕ್ಕೆ ನಾವು ಅದರ ಮುಖಾಂತರ ಬೇರಿನ ಮುಖಾಂತರ ಒದಗಿಸ್ಬೇಕಾಗ್ತದೆ. ಇದರಲ್ಲಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಏನು ಹೆಕ್ಸೋಕೋನೋಸೋಲ್ ಅಂತ ಏನು ಬರ್ತದೆ ಅದನ್ನು ನಾವು ಔಷಧಿನ ಒಂದು ಈಕ್ವಲ್ ಕ್ವಾಂಟಿಟಿ ಒಂದು 5 ml ಔಷಧಿ ಅಂತ ಹೇಳಿದ್ರೆ 5 ml ನೀರಿನ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಒಂದು ಬ್ರಿಕ್ ರೆಡ್ ಕಲರ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಇಟ್ಟಿಗೆ ಕೆಂಪು ಬಣ್ಣ ಅಂತ ಬಣ್ಣದ ಒಂದು ಬೇರನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಆ ಬೇರು ಚೆನ್ನಾಗಿ ಕೆಂಪು ಇದ್ರೆ ಮಾತ್ರ ಅದು ಹೊಸ ಬೇರು ಅಥವಾ ಅದನ್ನ ಔಷಧಿನ ಹೀರ್ಕೊಳ್ಳೋಕೆ ಒಂದು ಸಾಮರ್ಥ್ಯ ಇರುವಂತಹ ಬೇರು. ಅದೇ ಕಂದಾಗೋಗ್ಬಿಟ್ಟಿದ್ರೆ ಅಥವಾ ಫುಲ್ಲು ಕಪ್ಪು ಬಣ್ಣ ಆಗಿರೋ ಅಂತ ಬೇರುಗಳನ್ನ ಸೆಲೆಕ್ಟ್ ಮಾಡಿಬಿಡಿ. ಇದಕ್ಕೆ ನಾವು ಔಷಧಿನ ನೀರಿನಲ್ಲಿ ಮಿಕ್ಸ್ ಮಾಡಿ ಎಕ್ಸೋಕೋನೋಸೋಲ್ ಅಂತ ಏನು ಹೇಳಿದೆ ಇದು ಕೆಮಿಕಲ್ ನೇಮು, ಇದನ್ನು ನಾವು ನೀರೊಳಗಡೆ ಈ ಸಮ ಪ್ರಮಾಣದ ನೀರೊಳಗಡೆ ಮಿಕ್ಸ್ ಮಾಡ್ಕೊಂಬಿಟ್ಟು ಬೇರು ಏನಿರ್ತದೆ ಕೆಂಪು ಬೇರು ಅಂತ ಹೇಳಿದ್ರೆ ಅದನ್ನ 45 ಡಿಗ್ರಿ ಕೋನದಲ್ಲಿ ಕಟ್ ಮಾಡಬೇಕು, ತುದಿ ಭಾಗನ ಕಟ್ ಮಾಡಬೇಕು. ಆವಾಗ ಸರ್ಫೇಸ್ ಏರಿಯಾ ಜಾಸ್ತಿ ಆಗ್ತದೆ, ನಾವೇನು ಔಷಧಿ ಇರುತ್ತೋ ಅದನ್ನು ಬೇಗ ಹೀರ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಸೊ ಈ ಔಷಧಿನ ನಾವು ಆ ಬೇರಿಗೆ ಕಟ್ಟಬೇಕು. ಬೇರಿಗೆ ಕಟ್ಟಿದ 24 ಗಂಟೆಗಳಲ್ಲಿ ಆ ಔಷಧಿ ಗಿಡ ಹೀರ್ಕೊಳ್ತದೆ. ಹೀರ್ಕೊಳ್ಳಿಲ್ಲ ಅಂತೇಳಿದ್ರೆ ಇನ್ನೊಂದಿನ ಇನ್ನೊಂದು 24 ಗಂಟೆ ಎಕ್ಸ್ಟ್ರಾ ನಾವು ಕಾದು ನೋಡಬೇಕು. ಅಷ್ಟರಲ್ಲಿ ಹೀರ್ಕೊಳ್ಳಿಲ್ಲ ಅಂತೇಳಿದ್ರೆ ನಾವು ಸೆಲೆಕ್ಟ್ ಮಾಡಿರೋಂಥ ಬೇರು ತಪ್ಪು ಅಂತ ಹೇಳ್ಬಿಟ್ಟು ನಾವು ಬೇರೆ ಬೇರ್ನ ಸೆಲೆಕ್ಟ್ ಮಾಡ್ಬೋದು. ಇದು ಯಾವಾಗ ಅಂತೇಳಿದ್ರೆ ರಸ ಇನ್ನೂ ಹೊರಗಡೆ ಹೊಡೆದು ಬಂದಿರೋಂಥ ಸಮಯದಲ್ಲಿ. ಈಗಾಗಲೇ ರಸ ಹೊಡೆಯೋದು ಕಾಂಡದ ಕೆಳಭಾಗದಿಂದ ತುಂಬ ಮೇಲ್ಗಡೆ ಹೋಗಿತ್ತು ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಆ ಟೈಮ್ಗೆ ತುಂಬ ದಿನಗಳಿಂದ ಬೇರ್ಗಳಿಗೆ ಊಟ ಸಿಗ್ತಾ ಇಲ್ಲ ಅಂತೇಳಿದ್ರೆ ಬೇರ್ಗಳು ಆಲ್ಮೋಸ್ಟ್ ಎಲ್ಲ ಕೊಳತೋಗ್ಬಿಟ್ಟಿರ್ತವೆ ಅಂತ. ಆ ಸಮಯದಲ್ಲಿ ನೀವೇನಾದ್ರೂ ಈ ಟ್ರೀಟ್ಮೆಂಟ್ನ ಬೇರೆ ಕಟ್ತೀವಿ ಅಂತ ಹೇಳ್ಬಿಟ್ಟು ಮಣ್ಣನ್ನು ಆಗದು ಬೇರ್ ಹುಡ್ಕೋಕೆ ಹೋದ್ರೆ ಬೇರೆ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಆ ತುಂಬಾ ದಿನಗಳಿಂದ ಡಿಸೀಸ್ ಇದೆ, ಹಂಗಾಗಿ ಬೇರ್ಗಳು ಕೊಳತೋಗಿರ್ತವೆ. ಸೊ ಇಂಥ ಸಮಯದಲ್ಲಿ ನಾವು ಬೇರ್ನ ಹುಡುಕಿ ಕಟ್ಟೋಕ್ಕೆ ಆಗೋದಿಲ್ಲ. ಒಂದು ಎರಡು ಬೇರ್ ಸಿಕ್ಕಿದ್ರೆ ಓಕೆ, ಇಲ್ಲ ಅಂತೇಳಿದ್ರೆ ನಾವು ಬೇರೆ ಸಿಗದಿರಂಗೆ ಆಗ್ಬಿಡುತ್ತೆ. ಅಂಥ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತೇಳಿದ್ರೆ, ಈ ಹೆಕ್ಸಕೋನೋಸಾಲ್ ಅಂತ ಏನು ಔಷಧಿ ಹೇಳಿದೆ, ಇದನ್ನೇ ನಾವು ನೀರಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಅದನ್ನು ನಾವು ಈ ಬೇರಿನ ಪಕ್ಕದಲ್ಲಿ ನಾವು ಹುಯ್ಯಬೇಕಾಗುತ್ತೆ. ಇಡೀ ಮರದ ಒಂದು 2 ಮೀಟರ್ ಬೇರಿನ ವಿಸ್ತರಣೆ ಏನಿರ್ತದೆ ಆ ಭಾಗದಲ್ಲಿ ನಾವು ಹುಯ್ಯಬೇಕಾಗುತ್ತೆ. ಆವಾಗ ಯಾವುದೋ ಒಂದು 2-3 ಆಕ್ಟಿವ್ ಆಗಿರೋವಂಥ ಬೇರ್ಗಳು ಈ ಔಷಧಿನ ತಗೊಂಡು ಅವು ಮತ್ತೆ ಒಂದು ಚೇತರಿಕೆ ಆಗುವಂತದ್ದು ಸಾಧ್ಯತೆಗಳು ಇರ್ತದೆ. ಎಷ್ಟು ಪ್ರಮಾಣದಲ್ಲಿ ಹುಯ್ಯಬೇಕು ಇದೇನು ಅಂತ ಹೇಳಿದ್ರೆ, ನಾವು ಈಕ್ವಲ್ ಅಮೌಂಟ್ ಆಫ್ ವಾಟರ್ ಮತ್ತೆ ಇದು ಅಂತ ಹೇಳಿದ್ವಿ. ಹೆಂಗಂತ ಹೇಳಿದ್ರೆ, ಒಂದು 10 ml ಔಷಧಿ ತಗೊಂಡಿದ್ರೆ ಅದನ್ನ ಒಂದು 10 ml ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು, ಅಥವಾ 5 ml ಔಷಧಿ ತಗೊಂಡಿದ್ರೆ 5 ml ನೀರಿನಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ನಾವು ಇದಕ್ಕೆ ಕೊಟ್ಕೊಂಡ್ರೆ ಸಾಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ, ನಾವು ಬೇರ್ ಸಿಗ್ತಾ ಇಲ್ಲ, ಮರದ ಕಂಪ್ಲೀಟ್ ಪಾತಿಯ ಸುತ್ತಲೂ ನಾವು ನೀರು ಹಾಕ್ತೀವಿ ಅಂತ ಹೇಳಿದಾಗ, ಔಷಧಿ ಹಾಕ್ತೀವಿ ಅಂದಾಗ 90 ml ಔಷಧವನ್ನು ತಗೊಂಡು ಒಂದು 40 ಲೀಟರ್ ನೀರಿನೊಳಗಡೆ ನಾವು ಮಿಶ್ರಣ ಮಾಡಿಕೊಂಡು ಅದನ್ನು 40 ಲೀಟರ್ ನೀರಲ್ಲೂ ಔಷಧಿ ಇರ್ತದೆ, ಅದನ್ನು ನಾವು ಸುತ್ತಲೂ ಹುಯ್ಕೊಂಡು ಹೋಗುವಂಥದ್ದು ಬಹಳ ಸೂಕ್ತ. ಇಲ್ಲ ಅಂತೇಳಿದ್ರೆ ಬೇರೆಯೇ ಕಟ್ಟೋದಾದರೆ ಒಂದು 5 ml 2 ml ಈ ಥರ ಇದನ್ನು ನೋಡಿಕೊಂಡು ಕಟ್ಕೊಬೋದು. ಸಾಮಾನ್ಯವಾಗಿ ಒಂದು 5 ml ನೀರು 5 ml ಔಷಧಿಯನ್ನು ನಾವು ಇದು ಮಾಡಿಕೊಂಡ್ರೆ ಸಾಕಾಗ್ತದೆ. ಸೊ ಈ ಇದನ್ನು ಹಾಕಿದಾಗ, ಔಷಧಿ ಹಾಕಿದಾಗ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಉಸಿರಾಟದ ಏನರು ತೊಂದರೆ ಆಗಿದ್ರೆ ಅಲ್ಲಿನ ರಂಧ್ರಗಳನ್ನ ಹಿಗ್ಗಿಸಿ ಅದು ಉಸಿರಾಟಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅದ್ರ ಜೊತೆಗೆ ಕನಿಷ್ಠ ಅಂತ ಹೇಳಿದ್ರೆ ಒಂದು ಗಿಡಕ್ಕೆ 2 kg ಬೇವಿನ ಹಿಂಡಿನ ಕೊಡಬೇಕು. 5 kg ಕೊಡೋಷ್ಟು ಶಕ್ತರಾಗಿದ್ರೆ 5 kg ಕೊಟ್ಟರೆ ಏನು ತೊಂದರೆ ಇಲ್ಲ, ಆದರೆ ಕನಿಷ್ಠ 2 kg ನಾವು ಕೊಡಬೇಕಾಗ್ತದೆ. ಇದು ಒಂದು ಬಹಳ ಪ್ರಮುಖವಾದಂಥ ರೋಗ. ಇದನ್ನು ದಯವಿಟ್ಟು ನಿರ್ವಹಣೆ ಮಾಡಿ, ಏನಾದರೂ ಗೊತ್ತಾಗಲಿಲ್ಲ ಅಂದರೆ ತೋಟಗಾರಿಕೆ ಇಲಾಖೆ ಆಗಲಿ ಅಥವಾ ನಮ್ಮ ಒಂದು ಸಂಶೋಧನಾ ಕೇಂದ್ರಕ್ಕಾಗಲಿ ಒಂದು ಕರೆ ಮಾಡಿ ಅಥವಾ ಒಂದು ಲೆಟ್ರ್ ಬರೆದು ಹೇಗಾದರೂ ಈ ಇದನ್ನು ತಾವು ತಿಳ್ಕೊಂಡು ನೀಟಾಗಿ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಈ ಅಣಬೆ ರೋಗ ಅನ್ನುವಂಥದ್ದು ಕಾಂಡ ಸೋರುವ ರೋಗದ ಮುಂದುವರೆದ ಭಾಗವ ಹೇಗೆ ಅಂತ? ಇಲ್ಲ, ಅಣಬೆ ರೋಗನೇ ಬೇರೆ, ಅದಕ್ಕೆ ಕಾಸಲ್ ಆರ್ಗನಿಸಮ್ ಅಂತ ಏನು ಹೇಳ್ತೀವಿ ಅಥವಾ ಅದಕ್ಕೆ ಒಂದು ಶಿಲೀಂಧ್ರ ಏನಿರ್ತದೆ ಅದು ಬೇರೆ ಶಿಲೀಂಧ್ರ, ಇದಕ್ಕೆ ಆಗುವಂಥದ್ದೇ ಬೇರೆ ಶಿಲೀಂಧ್ರ. ಆದರೆ ಎರಡೂ ಕೂಡ ಬೇರಿಗೆ ಎಫೆಕ್ಟ್ ಮಾಡೋದ್ರಿಂದ ಲಕ್ಷಣಗಳು ಒಂದೇ ಥರ ಇರ್ತವೆ. ಹಂಗಾಗಿ ಸುಮಾರು ಜನ ಅಂತಾರೆ, ಸರ್ ನಮ್ದು ಕಾಂಡ ಸೋರ್ತಾ ಇಲ್ಲ, ಆದರೆ ನೀವು ಹೇಳಿದ ಎಲ್ಲ ಲಕ್ಷಣಗಳಿದ್ದಾವೆ, ಗರಿಗಳೆಲ್ಲ ಜೋತು ಬಿದ್ದಿದ್ದಾವೆ, ಎಲ್ಲ ಒಂಥರ ಹಳದಿ ಆಗಿದೆ, ಚೈತನ್ಯನೇ ಇಲ್ಲ ಗಿಡಕ್ಕೆ ಆ ಥರ ಆಗಿದೆ ಅಂತ. ಆದರೆ ಈ ಅಣಬೆ ರೋಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಹೇಳಿದೆ ಈ ಕಾಂಡ ಸೋರುವ ರೋಗದಲ್ಲಿ ಬಿದ್ದು ಹೋಗ್ತಾ ಗರಿಗಳು ಲಾಸ್ಟ್ಗೆ ಆ ರಸ ಬರೋದೇನಿರ್ತದೆ ಮೇಲ್ಗಡೆ ಹೋಗ್ತಾ ಇರ್ತದೆ. ಆದರೆ ಈ ಅಣಬೆ ರೋಗದಲ್ಲಿ ಲಾಸ್ಟ್ ಸ್ಟೇಜ್ ಏನು ಅಂತ ಹೇಳಿದ್ರೆ, ಕಾಂಡದ ಭಾಗದಲ್ಲಿ ಅಣಬೆಗಳು ಬೆಳೆಯಕ್ಕೆ ಸ್ಟಾರ್ಟ್ ಆಗ್ತವೆ. ಇದು ಬಹಳ ಇದು ಏನಕ್ಕಂತ ಹೇಳಿದ್ರೆ, ಅಂದರೆ ಲಾಸ್ಟ್ ಪೋರ್ಷನ್ನಲ್ಲಿ ಕೆಳಗಡೆ ಭಾಗದಲ್ಲಿ ಲಾಸ್ಟ್ಗೆ ಸಿವಿಯರ್ ಆಗಿ ಡ್ಯಾಮೇಜ್ ಆಗ್ತದೆ. ಆ ಫುಡ್ ಮೆಟೀರಿಯಲ್ ಏನು ಮೇಲ್ಗಡೆಯಿಂದ ಬರ್ತದೆ, ಎಲೆಗಳಿಂದ ತಯಾರಾಗಿ ಉತ್ಪತ್ತಿಯಾಗಿ ಬರ್ತದೆ, ಅದು ಕೆಳಗಡೆ ಮಣ್ಣಿಗೆ ತಾಗಂತ ಒಂದು ಸಿಚುವೇಶನ್ಗೆ ಬಂದಾಗ ಅಲ್ಲಿರೋ ಮಣ್ಣಿನಲ್ಲಿರೋ ಶಿಲೀಂಧ್ರ, ಅಣಬೆ ಕೂಡ ಒಂದು ಶಿಲೀಂಧ್ರ, ಆ ಅಣಬೆ ಏನಾಗ್ತದೆ ಆ ಭಾಗದಲ್ಲಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಅಣಬೆ ಇದೆ ಅಂತ ಹೇಳಿದ ತಕ್ಷಣ ನಮಗೆ ಕಾಂಡ ಸೋರ್ದೇನೆ ಗರಿಗಳೆಲ್ಲ ಜೋತಾಡ್ತದೆ ಅಂದಾಗ ಅದು ಅಣಬೆ ರೋಗದ ಲಕ್ಷಣ ಅಂತ ತಿಳ್ಕೊಬೇಕು. ಯಾವಾಗ ಕಾಂಡ ಸೋರಕ್ಕೆ ಸ್ಟಾರ್ಟ್ ಆಗ್ತದೆ ಅದು ಕಾಂಡ ಸೋರುವ ರೋಗ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು. ಆದರೆ ಎರಡರಲ್ಲೂ ಏನು ವ್ಯತ್ಯಾಸ ಗೊತ್ತಾಗಲಿಲ್ಲ ಅಂತ ಹೇಳಿದ್ರು ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಇವೆರಡಕ್ಕೂ ಕೂಡ ನಾವು ಒಂದೇ ಒಂದು ಥರದ ಚಿಕಿತ್ಸೆಯನ್ನು ಮಾಡ್ತಾ ಇರಬೇಕಾದ್ರೆ ಈ ಚಿಕಿತ್ಸೆನೇ ಮಾಡಿ. ಏನಂತ ಹೇಳಿದ್ರೆ ಎಕ್ಸೋಕೋನೋಸಾಲ್ ಏನಿರ್ತದೆ ಅದನ್ನ ಬೇರೆ ಕಟ್ಟೋದು ಅಥವಾ ಎಕ್ಸೋಕೋನೋಸಾಲ್ನ ಪಾತಿಯಲ್ಲಿ ಹುಯ್ಯೋಂಥದ್ದು, ಅದ್ರ ಜೊತೆಗೆ ಟ್ರೈಕೋಡರ್ಮ ಏನು ಸಿಗ್ತದೆ ಆ ಟ್ರೈಕೋಡರ್ಮನು ಕೂಡ, ಇದು ಗೊತ್ತಿರುವುದು ತಮಗೆಲ್ಲರಿಗೂ, ಒಂದು ಜೈವಿಕ ಗೊಬ್ಬರ ಇದು. ಇದನ್ನು ಕೂಡ ನಾವು ಒಂದು ಗಿಡಕ್ಕೆ ಸುಮಾರು ಒಂದು 1 ಎಕರೆಗೆ ಒಂದು 5 kg ಟ್ರೈಕೋಡರ್ಮನ ನಾವು ಕೊಟ್ಟಿಗೆ ಗೊಬ್ಬರ ಜೊತೆ 500 ಕೆ ಜಿಯಷ್ಟು ಕೊಟ್ಟಿಗೆ ಗೊಬ್ಬರಕ್ಕೆ ನಾವು ಮಿಕ್ಸ್ ಮಾಡಿಟ್ಬಿಟ್ರೆ ಕಂಪ್ಲೀಟ್ ಗೊಬ್ಬರನೇ ಟ್ರೈಕೋಡರ್ಮ ಆಗಿರ್ತದೆ. ಅದನ್ನು ನಾವು ಗಿಡಗಳಿಗೆ ಹಾಕೊಳ್ಳೋದು ಬಹಳ ಮುಖ್ಯ. ಸುಳಿಕೊಳೆ ರೋಗ, ಇದರ ಲಕ್ಷಣಗಳೇನು, ಇದು ಯಾಕೆ ಬರುತ್ತೆ? ಈ ಎರಡು ರೋಗಗಳಾದಮೇಲೆ ತೆಂಗಿನಲ್ಲಿ ಕಾಣುವಂಥ ಇನ್ನೊಂದು ಮುಖ್ಯವಾದ ಒಂದು ರೋಗ ಅಂತ ಹೇಳಿದ್ರೆ ಸುಳಿಕೊಳೆ ರೋಗ. ಈ ಸುಳಿಕೊಳೆ ರೋಗ ನೋಡ್ಬೋದು ಗಿಡಗಳು ನೆಟ್ಟಿರೋ ಅಂತ, ಇತ್ತೀಚೆಗೆ ನಾವು ಎಲ್ಲಿಂದ ಗಿಡ ತಂದು ನೆಟ್ಟಿರೋ ಅದು 2-3 ವರ್ಷದಲ್ಲಿ ಹೊಸದಾಗಿರೋ ಗಿಡಗಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ತೇವೆ. ಆಮೇಲೆ ಇನ್ನು ಸ್ವಲ್ಪ ದೊಡ್ಡಕ್ಕಾಗಿರೋ ಗಿಡಗಳಲ್ಲೂ ಕೂಡ ಒಂದು 15-20 ವರ್ಷ ದೊಡ್ಡ ಗಿಡಗಳಲ್ಲೂ ಕೂಡ ಅಷ್ಟು ಕಡಿಮೆ ಆದ್ರೂ ಕೂಡ ಸುಳಿಕೊಳೆ ರೋಗ ಕಾಣಿಸುತ್ತೆ. ಇದ್ರ ಲಕ್ಷಣ ಏನು ಅಂತ ಹೇಳಿದ್ರೆ ಆ ಸುಳಿ ಭಾಗ ಏನಿರ್ತದೆ, ಆ ಸುಳಿ ಭಾಗ ಹಸಿರು ಬಣ್ಣನ ಕಳ್ಕೊಂಡ್ಬಿಟ್ಟು ಕಂದು ಬಣ್ಣ ಆಗೋಗ್ತದೆ. ಅವಾಗ ನಮ್ಗೆ ನೋಡಿದ ತಕ್ಷಣ ಗೊತ್ತಾಗಬೇಕು ಏನೋ ಸುಳಿಗೆ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ತುಂಬ ರೋಗ ಉಲ್ಬಣ ತುಂಬ ಆಗೋಗಿದ್ರೆ ಆ ಸುಳಿನೇ ಬಿದ್ದು ಹೋಗ್ತದೆ. ಆಮೇಲೆ ಆ ಬಿದ್ದ ಭಾಗದಿಂದ ಕೆಟ್ಟ ವಾಸನೆ ಬರ್ತಾ ಇರ್ತದೆ, ಆ ಕೊಳ್ತಿರೋ ಭಾಗದಿಂದ ಕೆಟ್ಟ ವಾಸನೆ ಬರ್ತಾ ಇರ್ತದೆ. ಇದನ್ನು ನಾವು ಎಲ್ಲೆಲ್ಲೋ ಹುಡುಕಿ ಯಾವ್ದಾದ್ರು ಟೈಮಲ್ಲಿ ಸುಳಿ ರೋಗ ಬಂದಿದೆಯಾ ಅಂತ ಹೇಳ್ಬಿಟ್ಟು ಹುಡುಕುವಂಥದ್ದಲ್ಲ. ಇದೇನಕ್ಕೆ ಅಂತ ಹೇಳಿದ್ರೆ ಇದು ಹಿಂಗಾರಿನಲ್ಲಿ ಮುಂಗಾರಿನಲ್ಲಿ ಕಾಣಿಸಿಕೊಳ್ಳುವಂಥ ರೋಗ, ಇದು ಗಮನ ಇರೋ ಇಟ್ಕೋಬೇಕು ನಾವು. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗ್ತದೆ, ಬೇಸಿಗೆಗಾಲ ಮುಗಿದು ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ಈ ಬೇಸಿಗೆಯಲ್ಲಿ ಈ ಮುಂಗಾರು ಮಳೆ ಬರ್ತದೆ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ವಾತಾವರಣದಲ್ಲಿರುವಂಥ ಒಂದು ಹ್ಯುಮಿಡಿಟಿ ಅಂತ ಹೇಳ್ತೀವಿ, ಅಥವಾ ಆರ್ದ್ರತೆ ಅಂತ ಹೇಳ್ತೀವಿ, ಅಥವಾ ಗಾಳಿಯಲ್ಲಿರುವ ಒಂದು ತೇವಾಂಶ ಯಾವಾಗ ಜಾಸ್ತಿ ಆಗ್ತದೆ ಅವಾಗ ಮಾತ್ರ ಶಿಲೀಂಧ್ರ ಗಿಡಗಳ ಮೇಲೆ ಅಫೆಕ್ಟ್ ಮಾಡ್ತದೆ ಅಂತ ಹೇಳಿದ್ರೆ ಬೆಳೆಯೋಕೆ ಸ್ಟಾರ್ಟ್ ಆಗ್ತದೆ. ಸೊ ಅಂಥ ಸಮಯದಲ್ಲಿ ನಾವು ನೋಡ್ಬೇಕಂದ್ರೆ ಹಿಂಗಾರಿನಲ್ಲಿ ಆಮೇಲೆ ಮುಂಗಾರಿನಲ್ಲಿ ನಾವು ಈ ರೋಗನ ಸಾಮಾನ್ಯವಾಗಿ ಕಾಣ್ತೀವಿ. ಇದೇನು ಅಂತ ಹೇಳಿದ್ರೆ ಒಂದು ನೆಟ್ಟಿರುವಂಥ ಗಿಡ ಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಲಬಾರ್ದು, ಆ ಟೈಮಲ್ಲಿ ನಾವು ನೀರನ್ನ ಹೋಗಂಗೆ ನೋಡ್ಕೊಬೇಕಾಗ್ತದೆ. ಆಮೇಲೆ ಆ ಸಮಯದಲ್ಲಿ ಏನಾದರೂ ಕೊಳತಿದ್ರೆ ಇದನ್ನು ನಾವು ಗುರುತಿಸಿ ಆ ಭಾಗವನ್ನು ಕ್ಲೀನ್ ಮಾಡಿ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಏನು ಬರ್ತದೆ COC ಅಂತ ಹೇಳ್ತಾರೆ, ಕಾಪರ್ ಆಕ್ಸಿಕ್ಲೋರೈಡ್ನ ಆ ಭಾಗಕ್ಕೆ ಎಫೆಕ್ಟ್ ಆಗಿರುವಂಥ ಭಾಗಕ್ಕೆ ನಾವು ಉಯ್ಯಬೇಕಾಗುತ್ತೆ. ಉಯ್ಯಬೇಕು ಅಂತ ಹೇಳಿದ್ರೆ ತುಂಬ ನೀರು ಮಾಡಿಬಿಟ್ಟು ಆ ಥರ ಉಯ್ದ್ರೆ ಅದು ಕೆಳಗಡೆ ಭಾಗ ಸುಳಿ ಭಾಗನ ಮುಟ್ಟೋದಿಲ್ಲ, ಅದನ್ನು ಸ್ವಲ್ಪ ಮೊಸರಕ್ಕಿನ್ನ ಒಂದು ಸ್ವಲ್ಪ ಗಟ್ಟಿ ಇರಬೇಕು ಆ ಥರ, ಅಥವಾ ನಾವು ಆ ಪೇಸ್ಟ್ನ ಬಿಟ್ಟರೆ ಆ ಜಾಗಕ್ಕೆ ಹೋಗಿ ಅದು ಅಟ್ಲೀಸ್ಟ್ ಒಂದು ದಿನವಾದ್ರೂ ಅದು ಕಾಂಟ್ಯಾಕ್ಟಲ್ಲಿ ಅಥವಾ ಟಚ್ಚಲ್ಲಿ ಇರಬೇಕು. ಅಷ್ಟು ದಪ್ಪ ಆದ ಒಂದು ದ್ರವಣ ಮಾಡಿಕೊಂಡು ಕಾಪರ್ ಆಕ್ಸಿಕ್ಲೋರೈಡ್ ದ್ರಾವಣನ ಮಾಡಿಕೊಂಡು ನಾವು ಆ ಭಾಗಕ್ಕೆ ಕೊಟ್ಟಲ್ಲಿ ಆಮೇಲೆ ನೀರು ನಿರ್ವಹಣೆ ಮಾಡಿದ್ರೆ ಅಂದರೆ ನೀರು ನಿಲ್ಲಬಾರ್ದು ಆ ಥರ ನಾವು ನೋಡಿಕೊಂಡಲ್ಲಿ ನಾವು ಈ ರೋಗನ ನಾವು ಸಮಗ್ರವಾಗಿ ಹತೋಟಿ ಮಾಡ್ಬೋದು. ಇದುವರೆಗೆ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ತೆಂಗಿನ ಬೆಳೆಯಲ್ಲಿ ಕಾಡುವ ಪ್ರಮುಖ ರೋಗ ಕೀಟಗಳು ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳು ಈ ಕುರಿತಂತೆ ಅರಸೀಕೆರೆಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಎಸ್ಕೆ ಜಗದೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ರೋಗ ಕೀಟಗಳು ಹಾಗೂ ಅವುಗಳ ನಿಯಂತ್ರಣ ಕ್ರಮಗಳು ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ವೈಎಸ್ ಮಹೇಶ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡಲಾಗುವುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿಬಂದರು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂದಿತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ಕೈಗೊಳ್ಳಬೇಕಾದಂತಹ ಉತ್ತಮ ಬೇಸಾಯ ಕ್ರಮಗಳು ಏನು ಅನ್ನೋದನ್ನ ನೋಡೋಣ. ತೆಂಗು ಒಂದು ಬಹುವಾರ್ಷಿಕ ಬೆಳೆ. ಒಂದೇ ಜಾಗದಲ್ಲಿ ಹಲವು ವರ್ಷಗಳು ಬೆಳೆಯೋದ್ರಿಂದ ಉತ್ತಮ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಪೋಷಕಾಂಶ ನಿರ್ವಹಣಾ ಕ್ರಮಗಳು ಜೊತೆಗೆ ಕೀಟರೋಗಗಳ ನಿಯಂತ್ರಣ ಇವೆಲ್ಲವನ್ನ ಮಾಡೋದ್ರಿಂದ ಉತ್ತಮವಾದಂತಹ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಉಳುಮೆ ಮಾಡುವ ವಿಧಾನವನ್ನು ಗಮನದಲ್ಲಿಟ್ಕೊಳ್ಬೇಕು. ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡುವುದನ್ನು ಕಡಿಮೆ ಮಾಡಬೇಕಾಗತ್ತೆ. ಟ್ರ್ಯಾಕ್ಟರ್ನಿಂದ ಆಳವಾದ ಉಳುಮೆಯನ್ನು ಮಾಡೋದ್ರಿಂದ ತೆಂಗಿನ ಬೇರುಗಳಿಗೆ ಹಾನಿ ಉಂಟಾಗುತ್ತೆ. ಟ್ರ್ಯಾಕ್ಟರ್ನ ಭಾರಕ್ಕೆ ತೋಟದ ಮಣ್ಣು ಗಟ್ಟಿಯಾಗಿ ರೋಗ ಹರಡುವಿಕೆಗೆ ಸಹಾಯ ಆಗುತ್ತೆ. ಹಾಗಾಗಿ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡುವುದನ್ನು ಕೈಬಿಡಬೇಕು. ಎತ್ತುಗಳ ಸಹಾಯದಿಂದ, ಹಸುಗಳ ಸಹಾಯದಿಂದ, ಹ್ಯಾಂಡ್ ಕಲ್ಟಿವೇಟರ್ ಇಲ್ಲವೇ ಟಿಲ್ಲರ್ಗಳ ಮುಖಾಂತರ ಉಳುಮೆಯನ್ನು ಮಾಡುವುದು ಬಹಳ ಒಳ್ಳೆಯದು. ತೆಂಗಿನಲ್ಲಿ ಅತಿಯಾದ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡಿದರೆ ಬಹಳ ಅಪಾಯಕಾರಿ ಮಣ್ಣಿಗೆ ಹಾಗೂ ಬೆಳೆಗೆ. ಇನ್ನು ಮಣ್ಣನ್ನು ನಿರ್ವಹಣೆ ಮಾಡುವ ವಿಧಾನ ಕೂಡ ಉತ್ತಮವಾದಂತಹ ಬೇಸಾಯ ಕ್ರಮ. ಕೆರೆಗೋಡು ಇಲ್ಲವೇ ಕಪ್ಪು ಜೇಡಿ ಮಣ್ಣನ್ನು ತೋಟಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಬಾರದು. ಇದನ್ನು ಹಾಕೋದ್ರಿಂದ ಮಣ್ಣು ಗಟ್ಟಿಯಾಗಿ ಗಾಳಿಯಾಡದೆ ಬೇರುಗಳ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಹೊಸ ಬೇರುಗಳ ಅಭಿವೃದ್ಧಿ ಕಡಿಮೆಯಾಗುತ್ತೆ, ಹಾಗೆಯೇ ರೋಗಗಳು ಹೆಚ್ಚು ಉಲ್ಬಣಗೊಳ್ಳುತ್ತವೆ. ಹಾಗಾಗಿ ಮರಳು ಮಿಶ್ರಿತ ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಕೆಂಪು ಮಣ್ಣು ಇವುಗಳನ್ನು ತೋಟಕ್ಕೆ ಹಾಕೋದು ಒಳ್ಳೆಯದು. ಮುಖ್ಯವಾಗಿ ಗಮನಿಸ್ಕೋಬೇಕು, ಕೆರೆಗೋಡು ಇಲ್ಲವೇ ಕಪ್ಪು ಜೇಡಿ ಮಣ್ಣು ತೆಂಗಿಗೆ ಬಹಳ ಅಪಾಯಕಾರಿ. ಸಹಜವಾಗಿ ತೆಂಗಿನ ಬೆಳೆಯನ್ನು ಬೆಳಿಬೇಕು ಅನ್ನೋದಾದರೆ ನೀರು ಇರಲೇಬೇಕು ಅಂತ ಹೇಳ್ತೀವಲ್ಲ, ಹಾಗಾಗಿ ನೀರಿನ ನಿರ್ವಹಣೆ ಕೂಡ ಮುಖ್ಯ ಆಗುತ್ತೆ. ತೆಂಗಿನ ತೋಟದಲ್ಲಿ ಗಿಡಗಳಿಗೆ ಹೆಚ್ಚು ನೀರನ್ನು ನಿಲ್ಲಿಸಬಾರದು. ಹೆಚ್ಚು ನೀರು ನಿಲ್ಲೋದ್ರಿಂದ ಮಣ್ಣು ಕೂಡ ಗಟ್ಟಿಯಾಗುತ್ತೆ, ಬೇರುಗಳ ಉಸಿರಾಟಕ್ಕೆ ಕೂಡ ತೊಂದರೆ ಆಗುತ್ತೆ, ಜೊತೆಗೆ ರೋಗ ಹರಡುವಿಕೆ ಕೂಡ ಹೆಚ್ಚಾಗಬಹುದು. ಇನ್ನು ಹನಿ ನೀರಾವರಿ, ತುಂತುರು ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದು ಬಹಳ ಸೂಕ್ತ. ತೆಂಗಿನಲ್ಲಿ ಉತ್ತಮವಾದಂತಹ ಬೇಸಾಯವನ್ನು ಮಾಡೋ ಕ್ರಮದಲ್ಲಿ ಮತ್ತೊಂದು ಅಂಶ ಅಂತಂದರೆ ಹಸಿರೆಲೆ ಗೊಬ್ಬರದ ಗಿಡಗಳು ಇಲ್ಲವೇ ಹೊದಿಕೆ ಬೆಳೆಗಳನ್ನು ಬೆಳ್ಕೊಳ್ಳೋದು ಬಹಳ ಉತ್ತಮ. ತೋಟದ ಮಧ್ಯ ಹೆಚ್ಚಿನ ಪ್ರಮಾಣದಲ್ಲಿ ವರ್ಷದಲ್ಲಿ ಎರಡು ಬಾರಿ ಹಸಿರೆಲೆ ಗೊಬ್ಬರವನ್ನು ಬೆಳೆಸೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಉದಾಹರಣೆಗೆ ಹುರುಳಿ, ಸೆಣಬು, ಡಯಾಂಚ, ಅಲಸಂದೆ, ಅವರೆ ಇತ್ಯಾದಿ ಬೆಳೆಗಳನ್ನು ಬೆಳ್ಕೊಳ್ಳೋದು ಒಳ್ಳೆಯದು. ಅದರಲ್ಲೂ ಹುರುಳಿ ಬೆಳೆ ತೆಂಗಿಗೆ ಬಹಳ ಉತ್ತಮವಾದಂತಹ ಬೆಳೆ. ಬಹಳ ಮುಖ್ಯವಾಗಿ ತೆಂಗಿನಲ್ಲಿ ಅನುಸರಿಸಬೇಕಾದ ಮತ್ತೊಂದು ಅಂಶ ಏನು ಅಂತಂದರೆ ಅಂತರ ಬೆಳೆಗಳನ್ನು ಬೆಳ್ಕೊಳ್ಳೋದು. ತೆಂಗಿನ ತೋಟವನ್ನು ಯಾವಾಗಲೂ ಕೂಡ ಖಾಲಿ ಬಿಡಬಾರದು. ತೆಂಗಿನ ಗಿಡಗಳ ಮಧ್ಯೆ ವಿವಿಧ ತರಕಾರಿಗಳು, ಹಣ್ಣು, ಹೂವು, ಸಾಂಬಾರ ಪದಾರ್ಥಗಳು, ದ್ವಿದಳ ಧಾನ್ಯ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳ್ಕೊಳ್ಳೋದು ಬಹಳ ಒಳ್ಳೆಯದು. ಮುಖ್ಯವಾಗಿ ಗುಂಪು ಗುಂಪಾಗಿ ಬಾಳೆಯನ್ನು ಬೆಳ್ಕೊಳ್ಳೋದು ತೆಂಗಿನ ತೋಟಕ್ಕೆ ಬಹಳ ಒಳ್ಳೆಯ ವಿಧಾನ. ಇನ್ನು ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯ ಬೆಳೆಗಳನ್ನು ಯಾವುದನ್ನೆಲ್ಲ ಬೆಳ್ಕೋಬಹುದು ಅಂತಂದರೆ ಹುರುಳಿ, ಶೇಂಗಾ, ಅಲಸಂದೆ, ಹೆಸರು, ತೊಗರಿ, ಸೋಯಾ, ಅವರೆ ಇತ್ಯಾದಿ. ಇನ್ನು ತರಕಾರಿಗಳನ್ನು ಬೆಳ್ಕೊಳ್ಳೋದಾದರೆ ಟೊಮೊಟೊ, ಬದನೆ, ಮೆಣಸಿನಕಾಯಿ, ಬೆಂಡೆಕಾಯಿ, ತಿಂಗಳ ಹುರುಳಿ, ನುಗ್ಗೆ, ಕುಂಬಳ, ಕರಿಬೇವು ಇತ್ಯಾದಿ ತರಕಾರಿ ಬೆಳೆಗಳನ್ನು ಬೆಳ್ಕೊಳ್ಬಹುದು. ಇನ್ನು ಹಣ್ಣಿನ ವಿಷಯಕ್ಕೆ ಬಂದರೆ ಬಾಳೆ ಇಲ್ಲವೇ ಗುಂಪು ಬಾಳೆ, ನಿಂಬೆ, ಸೀಬೆ ಇತ್ಯಾದಿಗಳನ್ನು ಬೆಳ್ಕೊಳ್ಬಹುದು. ಸಾಂಬಾರ ಬೆಳೆಗಳಿಗೆ ಬಂದರೆ ಕರಿಮೆಣಸು, ಚಕ್ಕೆ, ಲವಂಗ, ಶುಂಠಿ, ಅರಿಶಿನ, ಜಾಯಿಕಾಯಿ ಇತ್ಯಾದಿ ಬೆಳೆಗಳನ್ನು ಬೆಳ್ಕೊಳ್ಬಹುದು. ಹಾಗೆಯೇ ಹೂವಿನ ಬೆಳೆಗಳಿಗೆ ಬಂದರೆ ಆಸ್ಟರ್, ಸೇವಂತಿಗೆ, ಚೆಂಡು ಹೂವು, ಮಲ್ಲಿಗೆ, ಕನಕಾಂಬ್ರ ಇತ್ಯಾದಿ ಹೂವಿನ ಬೆಳೆಗಳನ್ನು ಬೆಳ್ಕೊಳ್ಬಹುದು. ಇನ್ನು ತೆಂಗಿನ ತ್ಯಾಜ್ಯಗಳ ನಿರ್ವಹಣೆಯತ್ತ ಗಮನವನ್ನು ಹರಿಸೋದಾದರೆ ತೆಂಗಿನ ಗರಿ, ಕಾಯಿ, ಸಿಪ್ಪೆಗಳನ್ನು ನಿರ್ವಹಣೆಯನ್ನು ಮಾಡಬಹುದು. ಯಾವ ರೀತಿ ಅಂತಂದರೆ ತೆಂಗಿನ ಗರಿಗಳನ್ನು ಕತ್ತರಿಸಿ ಬುಡದ ಸುತ್ತಲೂ ಹಾಕಬಹುದು. ತೆಂಗಿನ ಮರದ ಬುಡದ ಸುತ್ತಲೂ ಕಾಯಿ ಸಿಪ್ಪೆಯನ್ನು ಹುಳಬಹುದು. ಎರಡು ತೆಂಗಿನ ಗಿಡಗಳ ಮಧ್ಯೆ ಕಂದಕ ಮಾಡಿ ಅದರಲ್ಲಿ ಕಾಯಿ ಸಿಪ್ಪೆ, ಒಣಗಿದ ಗರಿಗಳನ್ನು ಹಾಕಬಹುದು. ಈ ರೀತಿ ಕ್ರಮವನ್ನು ಕೈಗೊಳ್ಳೋದ್ರಿಂದ ತೆಂಗಿನ ತೋಟದಲ್ಲಿ ತ್ಯಾಜ್ಯ ನಿರ್ವಹಣೆಯ ಜೊತೆಗೆ ನೀರು ಮತ್ತು ಮಣ್ಣು ಸಂರಕ್ಷಣೆಯನ್ನು ಕೂಡ ಮಾಡಬಹುದು. ಇನ್ನು ಜೈವಿಕ ಅಥವಾ ಸಾವಯವ ಇಲ್ಲವೇ ರಾಸಾಯನಿಕ ಗೊಬ್ಬರಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ನೋಡಿದಾಗ, ಒಂದು ತೆಂಗಿನ ಗಿಡಕ್ಕೆ ಒಂದು ವರ್ಷಕ್ಕೆ ಏನೆಲ್ಲ ಗೊಬ್ಬರಗಳ ಅಗತ್ಯವಿರುತ್ತೆ ನೋಡೋಣ. ಹಸಿರೆಲೆ ಗೊಬ್ಬರಗಳನ್ನು ಬಳಸೋದಾದರೆ ಅಂತಂದರೆ ಹುರುಳಿ, ಸೆಣಬು, ಡಯಾಂಚ, ಅಲಸಂದೆ ಇವುಗಳನ್ನು ಒಂದು ಗಿಡಕ್ಕೆ 6 ಕೆಜಿಯಂತೆ ಒಂದು ಎಕರೆ ಪ್ರದೇಶಕ್ಕೆ ನೀಡಬಹುದು. ಇನ್ನು ಕೊಟ್ಟಿಗೆ ಗೊಬ್ಬರ ಆದರೆ 50 kg ಕೊಡಬೇಕಾಗತ್ತೆ ಒಂದು ವರ್ಷಕ್ಕೆ ಒಂದು ಗಿಡಕ್ಕೆ. ಬೇವಿನ ಹಿಂಡಿ ಆದರೆ 2-3 kg ಪ್ರತಿ ಗಿಡಕ್ಕೆ ಒಂದು ವರ್ಷಕ್ಕೆ ನೀಡಬೇಕು. ಇನ್ನು ಟ್ರೈಕೋಡರ್ಮ ಆದರೆ 120 g ನೀಡಬೇಕಾಗತ್ತೆ ಒಂದು ಗಿಡಕ್ಕೆ. ಇನ್ನು ಯೂರಿಯಾ, SSP ಅಥವಾ MOP ಇವುಗಳನ್ನು 1/2 kg ಯೂರಿಯಾ, 1 kg SSP, 1 kg MOPಯನ್ನು ವರ್ಷಕ್ಕೆ 2 ಬಾರಿ ನೀಡಬೇಕಾಗತ್ತೆ. ಇನ್ನು 500 g ಪ್ರತಿ ಗಿಡಕ್ಕೆ ಮೆಗ್ನೀಷಿಯಂ ಸಲ್ಫೇಟನ್ನು ನೀಡಬೇಕಾಗತ್ತೆ. ಹಾಗೇನೆ ಬೋರಾಕ್ಸ್ ನೀಡೋದಾದರೆ 50-75 g ನೀಡಬೇಕು ಒಂದು ಗಿಡಕ್ಕೆ. ಇನ್ನು ಜಿಂಕ್ ಸಲ್ಫೇಟ್ ಆದರೆ 250 g ನೀಡಬೇಕಾಗತ್ತೆ ಪ್ರತಿ ಗಿಡಕ್ಕೆ. ಈ ರೀತಿಯ ಕ್ರಮಗಳನ್ನು ಅನುಸರಿಸಿದಲ್ಲಿ ಉತ್ತಮವಾದಂತಹ ತೆಂಗಿನ ತೋಟವನ್ನು ನಿರ್ವಹಣೆಯನ್ನು ಮಾಡಬಹುದು. ರೈತ ಬಾಂಧವರೇ, ಇದುವರೆಗೆ ತೆಂಗಿನಲ್ಲಿ ಕೈಗೊಳ್ಳಬೇಕಾದಂತಹ ಉತ್ತಮ ಬೇಸಾಯ ಕ್ರಮಗಳು ಏನು ಅನ್ನೋ ಕುರಿತಂತೆ ಮಾಹಿತಿಯನ್ನು ಗಮನಿಸಿಕೊಂಡ್ರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಬಿಕೆ ಸುಮಿತ್ರಾ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ನುಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾನೆ ನಮ್ಮ ಕೇರಿಗೆ ಯಾಕೆ ಬರಬಲ್ಲೋ ಬೋರುಕ್ಕೆ ನುಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾನೆ ನಮ್ಮ ಕೇರಿಗೆ ಯಾಕೆ ಬರಬಲ್ಲೋ ಚಲವಯ್ಯ ಚಲೋ ತಾನೆ ತಂದನ ತಿಮ್ಮ ಬಂದಾರೀಗ ಕರಿಯ ಕಂಬಳಿ ಗದ್ಗೆನ್ ಹುಡಿ ತಂದು ಕೊಡುವೆನ ಗಂಧ ದಿಳ್ಯವ ನಮ್ಮ ಕೇರಿಗ್ ಬಂದಾರೀಗ ಕರಿಯ ಕಂಬಳಿ ಗದ್ಗೆನ್ ಹುಡಿ ತಂದು ಕೊಡುವೆನ ಗಂಧ ದಿಳ್ಯವ ಚಲವಯ್ಯ ಚಲೋ ತಾನೆ ತಂದನ ಗಂಧನಾದ್ರೂ ಧರಿಸಿಕೊಳ್ಳಿ ಇಳಿಯನಾದ್ರೂ ಮೆದ್ದುಕೊಳ್ಳಿ ಬಂದ ಕಾರ್ಯ ಹೇಳಿದ್ದಮ್ಮಯ್ಯ ಗಂಧನಾದ್ರೂ ಧರಿಸಿಕೊಳ್ಳಿ ಇಳಿಯನಾದ್ರೂ ಮೆದ್ದುಕೊಳ್ಳಿ ಬಂದ ಕಾರ್ಯ ಹೇಳಿದ್ದಮ್ಮಯ್ಯ ನೀನು ಬಾರೋ ನೀ

ಜಿಆರ್ಟಿ ಜುವೆಲ್ಲರ್ಸ್ ಸಮರ್ಪಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣ ಎಕ್ಸ್ಚೇಂಜ್ನ ಮೇಲೆ ಗ್ರಾಮಕ್ಕೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಜಿಆರ್ಟಿ ಜುವೆಲ್ಲರ್ಸ್ ಸಮರ್ಪಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣ ಎಕ್ಸ್ಚೇಂಜ್ನ ಮೇಲೆ ಗ್ರಾಮಕ್ಕೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಎಲ್ಐಸಿ ನಿವೇಶ್ ಪ್ಲಸ್ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು